ಇಶಾಕ್ ತಲಾ 3 ವಿಕೆಟ್ ಪಡೆದಿದ್ದಾರೆ. ದೇವದತ್ ಪಡಿಕ್ಕಲ್ ಕೇವಲ 105 ಎಸೆತದಲ್ಲಿ ಶತಕ ಪೂರ್ಣಗೊಳಿಸಿದ್ದಾರೆ. ಇದು ವಿಜಯ್ ಹಜಾರೆ ಟೂರ್ನಿಯಲ್ಲಿ ಪಡಿಕ್ಕಲ್ ಅವರ 4ನೇ ಶತಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತ ಸಾವಿನ ಪ್ರಕರಣ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಾನತು ಸಮರ್ಥಿಸಿಕೊಂಡ ಗೃಹ ಸಚಿವ ಪರಮೇಶ್ವರ್. ರಾಯಚೂರಿನ ಸಿಂಧನೂರಿನಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಮಾನ್ಯ ಕೊಲೆ ಪ್ರಕರಣದ ಪ್ರಬಲ ಸಾಕ್ಷಿ ಲಭ್ಯ, ಡಿಜಿಪಿ ಡಾ ಕೆ ರಾಮಚಂದ್ರರಾವ್ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಸ್ಪತ್ರೆಗಳ ಮೇಲ್ದರ್ಜೆಗೆ ನಿರ್ಧಾರ, ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್. ವಿಜಯ ಹಜಾರೆ ಟೂರ್ನಿ, ತ್ರಿಪುರಾ ವಿರುದ್ದ ಕರ್ನಾಟಕಕ್ಕೆ 80 ರನ್ಗಳ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಸ್ಥ ಜೀವನಕ್ಕಾಗಿ ಧ್ಯಾನ, ಈ ಕುರಿತು ಸಿರ್ಸಿ ಬಾಳೆಗದ್ದೆಯ ಡಾ ರಾಮಚಂದ್ರ ಶ್ರೀಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ. ಡಾ ಆರ್ ಎಸ್ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರುವಂತಹದ್ದು ವೃತ್ತಿಯ ಜೊತೆ ಜೊತೆಗೆ ಹಲವಾರು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಕೂಡ ಎದುರಾಗ್ತಾ ಇವೆ ಅಂತ ಹೇಳಿ, ನಮ್ಮ ವೃತ್ತಿಗೂ ನಮ್ಮ ಈ ಆರೋಗ್ಯ ಸಮಸ್ಯೆಗಳಿಗೂ ಯಾವ ರೀತಿಯ ಒಂದು ಸಂಬಂಧ ಇದೆ? ಈಗ ಅದರ ಕುರಿತಾಗಿ ವಿವರವಾಗಿ ಹೇಳೋದಾದ್ರೆ, ಇವತ್ತಿನ ಎಲ್ಲಾ ಆರೋಗ್ಯಕ್ಕೂ ಮೂಲವಾಗಿ ಮಾನಸಿಕ ಸಮಸ್ಯೆಯೇ ಕಾರಣ ಅಂತ ನಾವು ಹೇಳಬಹುದು. ಯಾಕೆಂತಂದ್ರೆ ಎಲ್ಲಾ ಅನಾರೋಗ್ಯವನ್ನ ಇವತ್ತು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ವಿವರಣೆಯನ್ನ ಕೊಡ್ತಾರೆ. ಸೊ ಪ್ರಾರಂಭವಾಗಿ ಅದು ಸೈಕಾಲಜಿಯಲ್ಲೇ ಡಿಸೀಸ್ ಉತ್ಪನ್ನವಾಗಿ ಸ್ಲೋಲಿ ಸ್ಲೋಲಿ ತನ್ನ ದೇಹಾದ್ಯಂತ ಅದು ತನ್ನ ಪರಿಣಾಮವನ್ನ ನಾವು ಬೀರೋದನ್ನ ನಾವು ಮುಂದೆ ನೋಡ್ತಾ ಇರ್ತೀವಿ. ಅದನ್ನ ತಜ್ಞ ವೈದ್ಯರಿಂದ ನಾವು ಕೇಳ್ತಾನೂ ಇದ್ದೀವಿ. ಆದ್ರೆ ಒಂದು ಪಾರ್ಟ್ ವಿಚಿತ್ರ ಏನಂತಂದ್ರೆ, ಇವತ್ತಿನ ಒಂದು ಪರಿಣಾಮಕಾರಿ ಚಿಕಿತ್ಸಾ ಪದ್ಧತಿಯಲ್ಲಿ ಈ ಸೈಕಾಲಜಿಯನ್ನ ಬಿಟ್ಟು ಸೊಮ್ಯಾಟಿಕ್ ಭಾಗವನ್ನ ಮಾತ್ರ ತೆಗೆದುಕೊಂಡಿದ್ರಿಂದ ಆ ಸೈಕಾಲಜಿ ಪಾರ್ಟ್ಗೆ ಸರಿಯಾದಂತಹ ಗುರುತು ಸಿಕ್ಕಿಲ್ಲ. ಈಗ ಇತ್ತೀಚೆಗೆ ಮತ್ತೆ ಕೇಳಿ ಬರ್ತಾ ಇರುವಂತಹದ್ದು ಸ್ಟ್ರೆಸ್ ಅಥವಾ ಒಂದು ಒತ್ತಡದ ಜೀವನ ಅಂತ ಹೇಳಿ. ಬಹುಶಃ ಹುಟ್ಟಿದ ಮಗುವಿನಿಂದ ಎಲ್ಲರ ಜೀವನದ ಹಂತದಲ್ಲಿಯೂ ಕೂಡ ಈ ಒಂದು ಸ್ಟ್ರೆಸ್ ಅಥವಾ ಒತ್ತಡ ಎನ್ನುವಂತಹದ್ದು ಇದೆ ಅಂತ ಹೇಳಿ, ಯಾಕೆ ಇಂಥ ಒಂದು ಒತ್ತಡ ಅಥವಾ ಸ್ಟ್ರೆಸ್ ಆಗ್ತಾ ಇದೆ? ಇವತ್ತು ನಮ್ಮ ಎಲ್ಲ ಬದುಕಿನ ಅವಿಭಾಜ್ಯ ಅಂಗವಾದಂತಹ ಒಂದು ವಿಶೇಷತೆ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ತನ್ನ ನಿಗದಿತ ಸಮಯದಲ್ಲಿ ಒಂದು ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಸಮಾಜದಿಂದ, ಪೋಷಕರಿಂದ ಹಾಗೂ ವೈಯಕ್ತಿಕವಾಗಿ ಒತ್ತಡ ನಿರ್ಮಾಣ ಆಗ್ತಾ ಇದೆ. ಆ ವೈಯಕ್ತಿಕವಾದಂತಹ ಒತ್ತಡದಿಂದ ಅವನು ನಿಗದಿತವಾದಂತಹ ಸಮಯದಲ್ಲಿ ಸಮಾಜದ ಬೇಕು ಬೇಡಗಳನ್ನ, ಪೋಷಕರ ಬೇಕು ಬೇಡಗಳನ್ನ ಅವನು ಪೂರೈಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವನು ಅವನಿಗೆ ಕೊಟ್ಟಂತಹ ಗುರಿಯನ್ನ ಅಥವಾ ಅವನು ಹಾಕೊಂಡಂತಹ ಗುರಿಯನ್ನ ತಲುಪಲಿಕ್ಕೆ ಅವನಿಗೆ ತುಂಬಾ ವೇದನಾಪೂರ್ವಕವಾದಂತಹ ಸ್ಟ್ರೆಸ್ ಉಂಟಾಗ್ತಾ ಇರೋದ್ರಿಂದ ಅದೇ ಮುಖ್ಯವಾದಂತಹ ಕಾರಣ ಅಂತ ನಾ ಹೇಳಬಲ್ಲೆ. ಈಗ ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನ ಮಾಡಬೇಕು ಅಂತ ಹೇಳ್ತೀವಿ, ಅದು ಜಾಗಿಂಗ್ ಆಗ್ಬೋದು ಅಥವಾ ಒಂದು ಸೈಕ್ಲಿಂಗ್ ಆಗ್ಬೋದು ಅಥವಾ ಸ್ವಿಮ್ಮಿಂಗ್ ಆಗ್ಬೋದು, ಬೇರೆ ಬೇರೆ ರೀತಿ ಅಥವಾ ಬೇರೆ ಬೇರೆ ಕ್ರೀಡೆಗಳಾಗಬಹುದು, ಇದರಲ್ಲಿ ತೊಡಗಿಸಿಕೊಳ್ಳುವುದಕ್ಕೂ ವ್ಯಾಯಾಮ ಯೋಗಾಸನದ ರೂಪದಲ್ಲಿ ಇರುವುದಕ್ಕೂ ಏನ್ ವ್ಯತ್ಯಾಸ ಇದೆ? ಸಿ, ಎಲ್ಲಾ ವ್ಯಾಯಾಮಗಳು ಯೋಗಾಸನದ ಒಂದು ರೀತಿಯ ಪದ್ಧತಿ ಅಂತಲೇ ನಾವು ವಿವರಣೆ ಕೊಡಬಹುದು ಅಥವಾ ಒಂದು ರೀತಿಯ ಅದ ಎಕ್ಸ್ಪ್ರೆಷನ್ ಅಂತಲೇ ಹೇಳ್ಬಹುದು. ಸೊ ಯೋಗಾಸನವನ್ನ ವಿಶೇಷವಾಗಿ ಏನಕ್ಕೆ ಅದನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಹಿಂದಿನ ಕಾಲದ ಋಷಿಗಳಾಗ್ಲಿ ಆ ರೀತಿಯ ಪದ್ಧತಿಗಳನ್ನ ಅಳವಡಿಸಿಕೊಂಡು ಬಂದವರಾಗ್ಲಿ ಯೋಗವನ್ನ ಕೇವಲ ದೇಹಕ್ಕೆ ಸೀಮಿತವಾಗಿ ಮಾಡಿಕೊಂಡಿಲ್ಲ. ಯೋಗ ಮನಸ್ಸು ಆತ್ಮ ಅದಕ್ಕೊಂದು ಕೇಂದ್ರೀಕೃತವಾದಂತಹ ವ್ಯವಸ್ಥೆನ ಇಟ್ಟುಕೊಂಡು ಆ ಕೇಂದ್ರೀಕೃತವಾದಂತಹ ವ್ಯವಸ್ಥೆಯ ಸುತ್ತಲೂ ಅವ್ರೇನ್ ಮಾಡಿದಾರೆ ಅಂತಂದ್ರೆ, ಆತ್ಮಕ್ಕೆ ಒಂದು ಅಂತಿಮವಾದಂತಹ ಗುರಿ ತಲುಪಲಿಕ್ಕೆ ಯಾವ್ದಾದ್ರು ಸಹಾಯ ಮಾಡುತ್ತದೆ ಅದನ್ನ ಯೋಗಾಸನ ರೂಪದಲ್ಲಿ ಅದನ್ನ ತಗೊಂಡಿದ್ದಾರೆ. ವ್ಯಾಯಾಮಕ್ಕೆ ಆ ರೀತಿಯಾದಂತಹ ಗುರಿ ಇಲ್ಲ, ಅದು ದೇಹಕ್ಕೆ ಒಂದು ಸೀಮಿತವಾದಂತಹ ಒಂದು ಪರಿಣಾಮವನ್ನು ಕೊಡೋದಕ್ಕೆ ವ್ಯಾಯಾಮವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಯೋಗಾಸನ ಮತ್ತೆ ವ್ಯಾಯಾಮದಲ್ಲಿ ಈ ರೀತಿಯಾದಂತಹ ಏನೊಳ್ಳಿ ನಿಷ್ಕರ್ಷವಾದಂತಹ ಒಂದು ವ್ಯತ್ಯಾಸವನ್ನ ನಾವು ನೋಡಬಹುದು. ಆಮೇಲೆ ಈಗ ಈ ಧ್ಯಾನ ಎನ್ನುವಂತಹದ್ದು, ಇದರ ಒಂದು ಧ್ಯಾನ ಅಂದ್ರೆ ಏನು ಮತ್ತು ಅದರ ಒಂದು ಮಹತ್ವ ಏನು? ಮೊಟ್ಟ ಮೊದಲನಿಗೆ ಧ್ಯಾನ ಅಂತಂದ್ರೆ ಏನಂತಂದ್ರೆ, ಪತಂಜಲಿ ಮಹರ್ಷಿಗಳು ಹೇಳಿದಂತೆಯೇ ಧ್ಯಾನ ಅಂದ್ರೆ ಕೇವಲ ಒಂದೇ ವಿಷಯದ ಮೇಲೆ ಒಂದೇ ವಸ್ತುವಿನ ಮೇಲೆ ಮನಸ್ಸನ್ನ ಸ್ಥಿರಗೊಳಿಸುವುದು ಫಸ್ಟ್. ಸೊ ಯಾವಾಗ ಒಂದು ಮನಸ್ಸು ತನ್ನ ಚಂಚಲತೆಯನ್ನ ಹೊರತಾಗಿ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ವಿಷಯದ ಮೇಲೆ ಅದು ಸ್ಥಿರಗೊಳಿಸ್ತಿದೆ, ಆ ವಸ್ತುವಿನ ಅಥವಾ ಆ ಒಂದು ವಿಷಯದ ಜ್ಞಾನವನ್ನ ಅವನಿಗೆ ಕೊಡ್ತದೆ. ಯಾವುದೇ ರೀತಿ ಚಂಚಲತೆ ಇರೋದ್ರಿಂದ ಅವನಿಗೆ ಮಾನಸಿಕವಾಗಿ ತುಮುಲ ಇಲ್ಲದೆ ಇರೋದ್ರಿಂದ ಮನಸ್ಸು ಅತ್ಯಂತ ವಿಶ್ರಾಮದಾಯಕವಾಗಿ ತನ್ನ ಕೆಲಸವನ್ನ ತನ್ನ ಒಂದು ಕಾರ್ಯನಿರ್ವಹಣೆಯನ್ನ ಮಾಡ್ತದೆ. ಆಮೇಲೆ ಧ್ಯಾನ ಎನ್ನುವಂತಹದ್ದು ಮಾಡುವ ವಿಧಾನದ ಬಗ್ಗೆ ಸ್ವಲ್ಪ ಆಮೇಲೆ ಬರುವ, ಯಾರು ಮಾಡಬೇಕು ಅಂತ ಹೇಳಿ? ಅಂತ ಆರೋಗ್ಯ ಸಮಸ್ಯೆ ಇರುವಂತವರು ಮಾತ್ರ ಧ್ಯಾನದಲ್ಲಿ ತೊಡಗಿಸಿಕೊಳ್ಬೇಕು, ಎಲ್ಲ ಆರೋಗ್ಯವಂತರು ಕೂಡ ತೊಡಗಿಸಿಕೊಳ್ಬೇಕು, ಅಥವಾ ಯಾವ ವಯೋಮಾನದವರು ತೊಡಗಿಸಿಕೊಳ್ಬೇಕು ಅಂತ? ಸೊ ಇವತ್ತಿನ ಅವಶ್ಯಕತೆ ಏನಂತಂದ್ರೆ, ಧ್ಯಾನವನ್ನ ಹದಿಹರೆಯದ ಎಲ್ಲ ವ್ಯಕ್ತಿಗಳಿಂದ ಹಿಡಿದು ತನ್ನ ಅಂತಿಮ ಚರಣದಲ್ಲಿರುವಂತಹ ಈ ಜೀವನದ ಅಂತಿಮ ಚರಣದಲ್ಲಿರುವಂತಹ ವ್ಯಕ್ತಿಗಳು ಸಹ ಧ್ಯಾನ ಮಾಡೋದು ಅತ್ಯುತ್ತಮ ಒಂದು ವ್ಯವಸ್ಥೆ. ಅವರು ತಮ್ಮನ್ನೇ ತಾರು ತೊಡಸ್ಕೊಳ್ಬೇಕು. ವಿಶೇಷವಾಗಿ ಸಣ್ಣ ಮಕ್ಕಳಿಗೆ ಧ್ಯಾನವನ್ನ ಯಾಕೆ ಮಾಡಿಸಕ್ ಆಗೋದಿಲ್ಲ ಅಂತಂದ್ರೆ, ಅವನಿಗೆ ಟ್ರೈನಿಂಗ್ ಕೊಡ್ಬೋದು, ಆದ್ರೆ ಪರಿಣಾಮಕಾರಿಯಾದಂತಹ ಧ್ಯಾನವನ್ನ ಯಾಕೆ ಮಾಡಿಸಕ್ ಆಗೋದಿಲ್ಲ ಅಂದ್ರೆ, ಅವರ ಮನಸ್ಸು ತುಂಬಾ ಚಂಚಲಮಯ ಆಗಿರ್ತದೆ, ಆಟದ ಪ್ರವೃತ್ತಿಯಲ್ಲಿ ಇರ್ತದೆ. ಅವರಿಗೆ ಧ್ಯಾನದ ಕುರಿತಾದಂತಹ ವಿಶೇಷವಾದಂತಹ ಒಂದು ಜ್ಞಾನ ಆಗ್ಲಿ ತಿಳುವಳಿಕೆ ಆಗ್ಲಿ ಅಥವಾ ಆ ರೀತಿಯಾದಂತಹ ಅರಿವು ಇಲ್ಲದೆ ಇರೋದ್ರಿಂದ ಅವರನ್ನ ತೊಡಸ್ಕೊಳ್ಳೋದು ಅಷ್ಟೊಂದು ಸೂಕ್ತ ಅಲ್ಲ. ಆದ್ರೆ ಹದಿಹರೆಯದ ಎಲ್ಲ ವ್ಯಕ್ತಿಗಳು ಅಲ್ಲಿಂದ ಮುಂದೆ ಅಲ್ಲಿಂದ ತನ್ನ ಜೀವನವನ್ನ ಸಾಗಿಸ್ಲಿಕ್ಕೆ ಬೇಕಾದಂತಹ ಎಲ್ಲ ಮಾನಸಿಕವಾದಂತಹ ಪರಿಪೂರ್ಣತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳೆಲ್ಲರೂ ಧ್ಯಾನ ಮಾಡೋದು ಉತ್ತಮ. ಧ್ಯಾನ ಮಾಡುವಂತಹ ಕ್ರಮದ ಬಗ್ಗೆ ಹೇಳಿ, ಯಾವ ರೀತಿ ಮಾಡುವಂತಹದ್ದು, ಯಾವ ರೀತಿ ಮುಂದುವರಿಬೇಕು? ಈಗ ಅನೇಕ ರೀತಿಯ ಧ್ಯಾನದ ಪದ್ಧತಿಗಳಿದ್ದಾವೆ. ವಿಶೇಷವಾಗಿ ನಾವು ಅನುಸರಿಸುವಂತಹ ಪದ್ಧತಿಯ ಹೆಸರು ಏನಂತಂದ್ರೆ ಹಾರ್ಟ್ ಫುಲ್ನೆಸ್ ಅಂತ. ಮೊಟ್ಟ ಮೊದಲನೇ ಬಾರಿಗೆ ಅದು 1945 ಇಸ್ವಿಯಿಂದನೂ ಈ ಒಂದು ಪದ್ಧತಿ ಪ್ರಚಲಿತ ಇದ್ದು, ನಮ್ಮ ಸಂಸ್ಥೆಯ ಸಂಶೋಧನೆಯ ಪ್ರಕಾರ ಅಂದ್ರೆ ಪ್ರಾರಂಭಿಕ ಗುರುಗಳ ಸಂಶೋಧನೆಯ ಪ್ರಕಾರ ಈ ಧ್ಯಾನ ಪದ್ಧತಿಯು ಶ್ರೀರಾಮಚಂದ್ರ ಅಂತಂದ್ರೆ ಅಯೋಧ್ಯ ರಾಮಚಂದ್ರರ ಮಾವನಾದಂತಹ ಜನಕ ಮಹಾರಾಜರ 72 ತಲೆಮಾರಿನಕ್ಕಿಂತ ಮೊದಲು ಇರುವಂತಹ ಧ್ಯಾನ ಪದ್ಧತಿ ಆಗಿದೆ. ಇದನ್ನು ಪ್ರಾರಂಭವಾಗಿ ಈ ನಮ್ಮ ಒಂದು ಗುರುಗಳು ಇದನ್ನ ಸಂಶೋಧನೆ ಮಾಡಿ ಪುನಃ ಪ್ರಸ್ತುತಿ ಮಾಡಿದ್ದಾರೆ. ಇದು ವಿಶೇಷವಾಗಿ ಧ್ಯಾನಕ್ಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಪರಿಣಾಮವನ್ನ ಆಧ್ಯಾತ್ಮಿಕ ಉನ್ನತಿಯನ್ನ ಕೊಡುವಂತಹ ಪದ್ಧತಿಯನ್ನಾಗಿರೋದ್ರಿಂದ ಇದು ಪ್ರಾಣಾಹುತಿ ಆಧಾರಿತ ರಾಜಯೋಗ ಧ್ಯಾನ ಅಂತ ಹೇಳ್ತಾರೆ. ಮಾಡುವಂತಹ ವಿಧಾನದ ಬಗ್ಗೆ ಹೇಳಿ, ಜನಸಾಮಾನ್ಯರು ಈ ಧ್ಯಾನವನ್ನ ಹೇಗೆ ಮಾಡಬಹುದು? ಇದನ್ನ ವಿಶೇಷವಾಗಿ ಗೃಹಸ್ಥರಿಗಾಗಿ ರೂಪಿಸಿಕೊಟ್ಟಿದ್ದಾರೆ ಗುರುಗಳು. ಯಾಕೆಂತಂದ್ರೆ ಗೃಹಸ್ಥರು ತುಂಬಾ ಒತ್ತಡದಲ್ಲಿ, ಸಾಮಾಜಿಕ ಒತ್ತಡದಲ್ಲಿ ತಾವೇ ಮೊದಲು ಪ್ರಾರಂಭ ಮಾಡದಂಗೆ ತಮ್ಮ ದೈನಂದಿನ ಕಾರ್ಯಗಳಲ್ಲಿ ತುಂಬಾ ತೊಡಸ್ಕೊಂಡಿರ್ತಾರೆ. ಅಂತವರಿಗೆ ಇಡೀ ದಿವಸ ಮೊದಲು ಮಾಡ್ತಾ ಇರುವಂತಹ, ಈಗ ನಾವು 1000 ವರ್ಷಗಳಿಂದ ಋಷಿ ಮುನಿಗಳು ಮಾಡ್ತಾ ಇದ್ದಂತೆಯೇ ಗೃಹಸ್ಥರು ಹೋಗಿ ಅರಣ್ಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಕ್ಕಾಗಲ್ಲ. ಇವತ್ತಿನ ಒಂದು ಕಾಲಮಾನಕ್ಕೆ ತಕ್ಕಂತೆಯೇ ಗೃಹಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ಮ ಗುರುಗಳು ಪ್ರತಿನಿತ್ಯ ಬೆಳಗ್ಗೆ 1 ತಾಸಿನ ಧ್ಯಾನವನ್ನ ಮಾಡಲಿಕ್ಕೆ ಅವರು ಸೂಚನೆಯನ್ನ ಮತ್ತೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಹೇಳಿ, ಧ್ಯಾನ ಮಾಡುವುದು ಹೇಗೆ ಅಂತ ಹೇಳಿ. ಇದು ತುಂಬಾ ಸರಳವಾಗಿದೆ. ಮೊಟ್ಟ ಮೊದಲನೇ ಬಾರಿಗೆ ಈ ಧ್ಯಾನವನ್ನ ಪ್ರಾರಂಭವನ್ನ ಪ್ರತಿ ದಿವಸ ಬೆಳಗ್ಗೆ ಸುಮಾರು ಬೆಳಗ್ಗೆ 4:30 to 6 ಗಂಟೆಯ ಒಳಗಡೆ ಸಮಯದಲ್ಲಿ ಆಯ್ಕೆ ಮಾಡಿಕೊಂಡು ಪ್ರತಿಯೊಬ್ಬರು ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಕೂತ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಸುಲಭವಾದಂತಹ ಕನ್ನಡದಲ್ಲಿ ಅಥವಾ ಅವರವರ ಭಾಷೆಯಲ್ಲಿ ತಿಳುವಳಿಕೆ ಬರುವಂತಹ ಒಂದು ಸಿಂಪಲ್ ಆಗಿ 3 ಲೈನ್ ಇರುವಂತಹ ಒಂದು ಅದು ಶ್ಲೋಕ ಅಲ್ಲ, ಕೇವಲ ಅದು ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆಯನ್ನ ಹೇಳಿಕೊಂಡು ಅವರು ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣನೇ ಅವರ ಒಂದು ಮನಸ್ಸು ಗುರುಗಳ ಮನಸ್ಸಿನ ಜೊತೆಗೆ ತಾದಾತ್ಮ್ಯತೆಯನ್ನು ಹೊಂದ್ಬಿಟ್ಟು ಗುರುಗಳಿಂದ ಪ್ರಾಣಾಹುತಿಯ ಒಂದು ಹರಿಯುವಿಕೆ ಇವರ ಹೃದಯದಲ್ಲಿ ಉಂಟಾಗ್ತದೆ. ಆವಾಗ ಧ್ಯಾನ ಆಟೋಮೆಟಿಕ್ ಆಗಿ ಆಗ್ತದೆ. ಇದರ ಪ್ರಾರ್ಥನೆ ಎಷ್ಟು ಸುಲಭವಾಗಿದೆ ಅಂತಂದ್ರೆ ನೋಡಿ, ಕನ್ನಡದಲ್ಲೇ ಇರುವಂತಹ ಪ್ರಾರ್ಥನೆಯನ್ನ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಆ ಪ್ರಾರ್ಥನೆ ಏನಂತ ಹೇಳ್ತದೆ ಅಂತಂದ್ರೆ, ಮೊದಲನೆಯ ಚರಣ, ಓ ನಾಥ ನೀನೇ ಮಾನವ ಜೀವನದ ನಿಜವಾದ ಗುರಿ. ಎರಡನೆಯ ಚರಣ, ನಾವು ಇನ್ನು ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ಮೂರನೆಯ ಚರಣ, ನೀನೇ ನಮ್ಮನ್ನು ಆ ಹಂತಕ್ಕೆ ಒಯ್ಯುವ ಏಕಮಾತ್ರ ದೈವ ಹಾಗೂ ಶಕ್ತಿ. ಈ ಮೂರು ಚರಣವನ್ನ, ಈ ಮೂರು ವಾಕ್ಯವನ್ನ ಸಂಪೂರ್ಣ ಕೃತಜ್ಞತಾ ಭಾವ, ಸಂಪೂರ್ಣ ವೈಯಕ್ತಿಕವಾಗಿ ಸರೆಂಡರ್ ಅಂತ ಹೇಳಿದ ಸಮರ್ಪಣಾ ಭಾವದಿಂದ ಮತ್ತು ಭಕ್ತಿ ಭಾವದಿಂದ ಅವ್ರು ಹೇಳ್ಕೊಂಡು ಬಿಟ್ರೆ ಆಟೋಮೆಟಿಕ್ ಆಗಿ ಧ್ಯಾನಾವಸ್ಥೆಗೆ ಹೋಗ್ಲಿಕ್ಕೆ ತುಂಬಾ ಸುಲಭವಾದಂತ ಒಂದು ವ್ಯವಸ್ಥೆ ಅವ್ರ ಮನಸ್ಸಿನಲ್ಲಿ ನಿರ್ಮಾಣ ಆಗ್ತದೆ. ಇದನ್ನ ಮಾಡಿ ನೋಡಿದವರೇ ಅದ್ರ ಬಗ್ಗೆ ಗ್ಯಾರಂಟಿಯನ್ನ ಹೇಳ್ಬಹುದು. ಈಗ ಧ್ಯಾನ ಮಾಡುವಂತಹ ಒಂದು ಪರಿಸರ ಹೇಗಿರಬೇಕು ಅಂತ. ಓಕೆ, ಧ್ಯಾನ ಮಾಡುವಂತಹ ಪರಿಸರ ಯಾವಾಗ್ಲೂ ಹೇಗಿರ್ತದೆ ಅಂತಂದ್ರೆ, ತಮ್ಗೆಲ್ಲರಿಗೂ ಗೊತ್ತಿದೆ, ಗೃಹಸ್ಥರಾಗ್ಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಗಳಲ್ಲಿ ತೊಡಕೊಂಡಿರುವವರಾಗ್ಲಿ ಅವರಿಗೆ ಮನೆಯಲ್ಲಿ ಒಂದು ಪೂಜಾ ಸ್ಥಳ ಅಂತ ಇರ್ತದೆ. ಸೊ ಸಾಧಾರಣವಾಗಿ ಪೂಜಾ ಸ್ಥಳ ಅತ್ಯಂತ ಶುಚಿಯಾಗಿ ಇರ್ತದೆ. ಆದಾಗ್ಯೂ ಸಹ ಅಂತಹ ಸ್ಥಳಗಳನ್ನು ಇಲ್ಲದೆ ಇದ್ದವರು ಸಹ ಧ್ಯಾನವನ್ನು ಮಾಡಬಹುದು. ಆ ಸ್ಥಳದಲ್ಲೇ ರೆಗ್ಯುಲರ್ ಆಗಿ ಯಾರು ಪ್ರತಿ ದಿವಸನೂ ಧ್ಯಾನ ಮಾಡ್ತಾರೆ, ಅದೇ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ದಿವಸನೂ ಅದೇ ಸ್ಥಳದಲ್ಲೇ ಧ್ಯಾನವನ್ನ ಮಾಡ್ತಾ ಬಂದ್ರೆ ಆ ಸ್ಥಳಕ್ಕೆ ಹೋಗಿ ಕೂತ ತಕ್ಷಣನೇ ಆಟೋಮೆಟಿಕಲಿ ಅವರಿಗೆ ಧ್ಯಾನ ಅವಸ್ಥೆ ಮನಸ್ಸಿನಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹೀಗಾಗಿ ಒಂದು ಸೂಕ್ತವಾದಂತಹ ಸ್ಥಳ ಮತ್ತೆ ಸೂಕ್ತವಾದಂತಹ ಸಮಯ ಎರಡೂ ಸಹ ಧ್ಯಾನಕ್ಕೆ ಪೂರಕವಾದಂತಹ ಒಂದು ಅವಶ್ಯಕತೆ ಆಗಿದೆ. ಈಗ ಧ್ಯಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಹೇಳ್ತೀವಿ, ಇದನ್ನ ಸಾಧಿಸುವುದು ಹೇಗೆ? ಈಗ ಬಹಳಷ್ಟು ಕಡೆ ಏನಾಗಿದೆ ಅಂತಂದ್ರೆ, ನೀವು ನಿಮ್ಮಕ್ಕಿಂತ ದೊಡ್ಡದಾದಂತಹ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು ಧ್ಯಾನ ಮಾಡಿದಾಗ ಮನಸ್ಸನ್ನ ಕೇಂದ್ರೀಕೃತ ಮಾಡಿಕೊಳ್ಳುವುದು ಬಹಳ ಕಷ್ಟದಾಯಕವಾದಂತಹ ಕೆಲಸ. ಅದರ ಬದಲಿಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ವಿಷಯದಲ್ಲಿ ತಲ್ಲೀನತೆಯನ್ನ ಪಡ್ಕೋಬೇಕು. ಸೊ ತಲ್ಲೀನತೆ ಅಂದ್ರೆ ಆ ವಿಷಯದಲ್ಲಿ ಸಂಪೂರ್ಣವಾಗಿ ಅವರ ಮನಸ್ಸು ಸ್ಲೋ ಆಗಿ ಅಬ್ಸಾರ್ಬ್ ಆಗುವಂತಹ ಒಂದು ವ್ಯವಸ್ಥೆಯನ್ನ ಸ್ಲೋ ಆಗಿ ತಂದ್ಕೊಂಡ್ರೆ ಧ್ಯಾನ ಅತ್ಯಂತ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ಯಾವ ವಿಷಯ ಅಥವಾ ಯಾವ ಒಂದು ಸಬ್ಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಯಾವ ಒಂದು ದೇವರ ಒಂದು ರೂಪ ಇರಬಹುದು ಅಥವಾ ಇನ್ನಿತರವಾದಂತಹ ಯಾವುದೇ ಒಂದು ಆಕೃತಿ ಇರಬಹುದು, ಅದು ನಮ್ಮಿಂದ ಬೇರ್ಪಡಿಸಿಕೊಂಡಾಗ ಆಟೋಮೆಟಿಕಲಿ ಏನಾಗುತ್ತೆ, ಅದು ಧ್ಯಾನ ಆಗೋದಿಲ್ಲ, ಅದು ಕೇಂದ್ರೀಕೃತ ವ್ಯವಸ್ಥೆಗೆ ಹೋಗ್ತದೆ. ಮನಸ್ಸನ್ನ ಕೇಂದ್ರೀಕೃತ ಮಾಡಿ ನಾವು ಹೊರಗಡೆಯಿಂದ ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಧ್ಯಾನದಲ್ಲಿ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಆ ವಿಷಯದ ಮೇಲೆ ಸ್ಲೋ ಬೈ ಸ್ಲೋ ಆಗಿ ತಲ್ಲೀನತೆ ಕಡೆಗೆ ನಾವು ತಗೊಂಡೋಗೋದು ಅತ್ಯಂತ ಸೂಕ್ತವಾದಂತಹ ಒಂದು ಪದ್ಧತಿಯಾಗಿದೆ. ಈ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಯೋಚನೆಗಳು ಕೂಡ ಆಕಸ್ಮಿಕವಾಗಿ ಬರ್ತಾ ಹೋಗ್ತಾ ಇರ್ತದೆ, ಇದರ ಒಂದು ನಿಯಂತ್ರಣ ಹೇಗೆ? ಓಕೆ, ಯಾವುದೇ ಒಂದು ರೀತಿಯಲ್ಲಿ ಪ್ರಾರಂಭದಲ್ಲಿ ತಾವು ನಿಯಂತ್ರಣವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಮನಸ್ಸು ಈಗಾಗಲೇ ತನ್ನದೇ ಆದಂತಹ ಒಂದು ರೂಪವನ್ನ ಪಡೆದುಕೊಂಡು ಬಿಟ್ಟಿದೆ. ಆ ಒಂದು ರೂಪದ ಅಡಿಯಲ್ಲಿ ನಾವು ಮನಸ್ಸಿನ ಮೇಲೆ ಒತ್ತಡವನ್ನು ಹಾಕಿದಾಗ ಮನಸ್ಸು ಪುನಃ ತನ್ನ ವೈಯಕ್ತಿಕವಾದಂತಹ ಶಕ್ತಿಯಿಂದ ಆ ಧ್ಯಾನ ಪ್ರಕ್ರಿಯೆಗೆ ವಿರುದ್ಧವಾಗಿ ನಿಂತುಕೊಳ್ಳೋದನ್ನ ನಾವು ನೋಡ್ಕೋಬಹುದು. ಹೀಗಾಗಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಮನಸ್ಸಿಗೆ ನಾವು ಧ್ಯಾನಕ್ಕೆ ಕುಳಿತಿದ್ದೀವಿ, ಯಾವ ವಿಷಯದ ಕುರಿತಾಗಿ ಧ್ಯಾನವನ್ನ ಮಾಡ್ತಾ ಇದ್ದೀವಿ ಹೇಳುವಂತ ವಿಚಾರವನ್ನ ಪದೇ ಪದೇ ಸೂಕ್ಷ್ಮವಾಗಿ ಮನಸ್ಸಿನ ಒಳಗಡೆ ನಾವು ವಿಚಾರವನ್ನ ತಗಡ್ತಾ ಹೋದಾಗ ಸ್ಲೋಲಿ ಆ ಮನಸ್ಸು ಅದೇ ವಿಚಾರದ ಕುರಿತಾಗಿ ತನ್ನ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾಕೆಂದ್ರೆ ಮನಸ್ಸಿನ ಕೆಲಸವೇ ವಿಚಾರ ಮಾಡೋದಾಗಿದ್ರಿಂದ ಯಾವ ವಿಚಾರವನ್ನ ಮಾಡಬೇಕು ಹೇಳುವಂತ ವಿಚಾರವನ್ನೇ ಅದಕ್ಕೆ ಕೊಡ್ತಾ ಹೋಗ್ಬೇಕು ನಾವು ಸ್ಲೋಲಿ. ಧ್ಯಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಧ್ಯಾನ ಮುದ್ರೆಯಲ್ಲಿ ಇರಬೇಕು ಅಂತ ಹೇಳುವಂತದ್ದು ಮಾತನ್ನ ಕೇಳಿದೀವಿ, ಇದ್ರ ಬಗ್ಗೆ ಹೇಳಿ. ಈಗ ಸರ್ವೇ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ, ಸಾಕಷ್ಟು ಉತ್ತಮವಾದಂತ ದೈಹಿಕ ದಾರ್ಢ್ಯತೆ ಇರುವಂತಹ ವ್ಯಕ್ತಿಗಳು ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ಳೋದು ಅಥವಾ ಯೋಗಾಸನದ ಒಂದು ಆಸನದಲ್ಲಿ ಕುತ್ಕೊಳ್ಳೋದು ಸುಲಭ ಸಾಧ್ಯ ಆಗ್ತದೆ. ಆದ್ರೆ ನಮ್ಮ ಧ್ಯಾನ ಪದ್ಧತಿಯಲ್ಲಿ ಯಾವ ಯಾರ್ಯಾರಿಗೆ ಅಂತಹ ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ಳಕ್ಕಾಗುದಿಲ್ಲ ಅವರು ಸುಖಾಸನದಲ್ಲಿ ಕನಿಷ್ಠ 45 ರಿಂದ 1 ತಾಸುಗಳವರೆಗೆ ಸಾಕಷ್ಟು ಚಂಚಲತೆಯನ್ನು ಹೊಂದಿರದೆ ಇರುವಂತಹ ಸುಖಾಸನದಲ್ಲಿ ಕೂತ್ಕೊಂಡ್ರೆ ಸಾಕೊಳ್ಳುವಂತಹ ನಮ್ಮ ಪದ್ಧತಿಯ ಅವಶ್ಯಕತೆ ಆಗಿದೆ. ಎರಡೂ ರೀತಿಯಿಂದ ಅನುಕೂಲತೆ ಇದೆ. ಒಂದು, ಸಾಮಾನ್ಯವಾಗಿ ನಾವು ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಬಹುದು ಅಥವಾ ನೆಲದಲ್ಲಿ ಪದ್ಮಾಸನಗಳನ್ನು ಹಾಕೊಂಡು ಕೂತ್ಕೊಂಡ್ರು ಮಾಡಬಹುದು. ಅವರವರ ಒಂದು ದೈಹಿಕ ಅನುಕೂಲತೆಗೆ ತಕ್ಕಾಗೆ ಅವರು ಸುಮಾರು ತನ್ನಿಂದ ತನ್ನಾರೆ ಕೂತ್ಕೊಂಡಾಗ ಅವರಿಗೆ ದೈಹಿಕ ನೋವು ಅಥವಾ ಇನ್ನಿತರ ಆಲಸ್ಯಗಳು ತೊಂದರೆ ಆಗ ಬಾದರೆ ಕೊಡದೇ ಇರೋ ಹಾಗೆ ನೋಡಿಕೊಂಡು ಅವರು ಧ್ಯಾನ ಕೂತ್ಕೊಳ್ಳೋದು ಒಳ್ಳೇದು. ಎಷ್ಟು ಸಾರಿ ನೋಡ್ತೀವಿ ಧ್ಯಾನ ಮಾಡುವಂತ ಒಂದು ಸಂದರ್ಭದಲ್ಲಿ ಕಣ್ಣುಗಳನ್ನ ಮುಚ್ಚಬೇಕಾ ತೆರೆದಿಡಬೇಕಾ ಅಂತ? ಮೊಟ್ಟ ಮೊದಲನೇ ಅವಶ್ಯಕತೆ ಧ್ಯಾನಕ್ಕೆ ಏನಂತಂದ್ರೆ, ದಟ್ ಈಸ್ ಕಾಲ್ಡ್ ಎಸ್ ರಿಕ್ವೈರ್ಮೆಂಟ್. ಮೊಟ್ಟ ಮೊದಲನೇ ಅವಶ್ಯಕತೆ ಅಂದ್ರೆ ಕಣ್ಣನ್ನ ಮುಚ್ಚಬೇಕು. ಯಾಕೆ ಮುಚ್ಚಬೇಕು ಅಂತಂದ್ರೆ, ನಾವು ಕಣ್ಣನ್ನ ಬಿಟ್ಟ ತಕ್ಷಣ ಕಣ್ಣು ಅತ್ಯಂತ ಚಂಚಲ ಹಾಗೂ ಅತ್ಯಂತ ಮುಖ್ಯವಾದಂತಹ ಇಂದ್ರಿಯ. ಅದು ಗ್ರಾಹ್ಯವನ್ನ ತನ್ನ ಸುತ್ತಲಿನ ಪರಿಸರದ ಎಲ್ಲ ವಿಷಯಗಳನ್ನು ಗ್ರಾಹ್ಯ ಮಾಡಿ ನಮ್ಮ ಮನಸ್ಸಿಗೆ ಕೊಡ್ತಾನೆ ಇರ್ತದೆ, ಪ್ರತಿ ಕ್ಷಣಕ್ಕೂ ಕೊಡ್ತಾ ಇರ್ತದೆ. ಹೀಗಾಗಿ ದೊಡ್ಡ ಪ್ರಮಾಣದ ಚಂಚಲತೆಯನ್ನ ತಡ್ಕೊಳ್ಬೇಕು ಅಂತಾದ್ರೆ, ಅದನ್ನ ತಪ್ಪಿಸ್ಕೋಬೇಕು ಅಂದ್ರೆ ಕಣ್ಣನ್ನ ಸಂಪೂರ್ಣವಾಗಿ ಮುಚ್ಚಿಕೊಂಡು ಧ್ಯಾನ ಮಾಡೋದ್ರಿಂದ ಅತ್ಯಂತ ಪರಿಣಾಮಕಾರಿಯಾದಂತಹ ಧ್ಯಾನ ಆಗ್ತದೆ. ಪ್ರಾರಂಭಿಕ ಹಂತಗಳಲ್ಲಿ ಇಂತಹ ಒಂದು ಚಂಚಲತೆ ಇದ್ದೇ ಇರ್ತದೆ, ಅದನ್ನ ನಿಯಂತ್ರಿಸುವುದು ಹೇಗೆ ಅಂತ. ನಮ್ಮ ಧ್ಯಾನದಲ್ಲಿ ಪ್ರಾಣಾಹುತಿ ಏನ ಗುರುಗಳ ಹೃದಯದಿಂದ ಬರ್ತದೆ, ಅದು ಆಟೋಮೆಟಿಕ್ ಆಗಿ ಅವನ ಧ್ಯಾನಕ್ಕೆ, ಅವನ ಒಂದು ಮಾನಸಿಕ ಓಗಕ್ಕೆ ತನ್ನಿಂದ ತಾನಾರೆ ಒಂದು ಚಾನೆಲ್ ಅನ್ನ ನಿರ್ಮಾಣ ಮಾಡ್ತದೆ. ಸೊ ಆ ಚಾನೆಲ್ ಅಲ್ಲಿ ಈ ಮನಸ್ಸು ಹೋಗ್ತಾ ಇದ್ದಾಗೆ ಮತ್ತೆ ಇವನು ಪ್ರತಿ ಕ್ಷಣನೂ ಪ್ರತಿ ದಿವಸನೂ ಯಾವ್ಯಾವ ಮಾನಸಿಕ ಚಂಚಲತೆಯನ್ನು ಅನುಭವಿಸ್ತಾನೆ, ಅವಾಗ ಸೂಕ್ಷ್ಮವಾಗಿ ನಾನು ಧ್ಯಾನಕ್ಕೆ ಕೂತಿದ್ದೀನಿ, ಇಂತಹ ವಿಷಯದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀನಿ ಹೇಳುವಂತಹ ವಿಚಾರವನ್ನು ಕೊಡ್ತಾ ಹೋದಂಗೆ ಮನಸ್ಸು ಆ ರೀತಿಯಾದಂತಹ ಒಂದು ವ್ಯವಹಾರಕ್ಕೆ, ಅಂದ್ರೆ ಯೋಚನಾ ವ್ಯವಹಾರಕ್ಕೆ, ಯೋಚನಾ ಲಹರಿಗೆ ತಗೊಂಡೋಗ್ತದೆ. ಸೊ ಧ್ಯಾನವನ್ನ ಯೋಚನೆ ಇಲ್ಲದೇನೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಧ್ಯಾನದಲ್ಲಿ ಕೇವಲ ಒಂದು ವಿಷಯದ ಮೇಲೆ ಮಾತ್ರ ಧ್ಯಾನ ಮಾಡ್ತೀವಿ, ಯೋಚನೆಯಲ್ಲಿ ಅನೇಕ ವಿಷಯಗಳ ಕಡೆ ಕುರಿತಾಗಿ ನಾವು ಮನಸ್ಸನ್ನ ಹರಿಸಿರೋದ್ರಿಂದ ನಾವು ಅದನ್ನ ಯೋಚನೆ ಅಂತ ಹೇಳ್ತೀವಿ. ಎಲ್ಲಾ ಯೋಚನೆಗಳ ಹೊರತಾಗಿ ಕೇವಲ ಒಂದೇ ಯೋಚನೆಯನ್ನ ಇಟ್ಟುಕೊಂಡು ನಾವು ನಮ್ಮ ಮನಸ್ಸನ್ನ 4 ನಿಮಿಷಗಳ ಕಾಲ ನಾವು ಸ್ಥಿರವಾಗಿ ನಮ್ಮ ಮನಸ್ಸನ್ನ ಇಟ್ಟರೆ ಯಾವುದೇ ವಿಷಯದ ಮೇಲೆ, ಪತಂಜಲಿ ಮಹರ್ಷಿಗಳು ಏನ್ ಹೇಳಿದಾರೆ ಅಂದ್ರೆ, ನಿನಗೆ ಆಟೋಮೆಟಿಕಲಿ ಯಾರು ಅಂತಹ ಧ್ಯಾನವನ್ನ ಮಾಡ್ತಾರೆ, ಯಾರು ತನ್ನ ಮನಸ್ಸನ್ನ 4 ನಿಮಿಷಗಳ ಕಾಲ ಒಂದೇ ವಿಷಯದ ಮೇಲೆ ಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಆಗಿದೆ ಅವರಿಗೆ ಸಮಾಧಿ ಸ್ಥಿತಿ ಉಂಟಾಗುತ್ತದೆ ಅಂತ ಹೇಳಿ ಅವರು ತಮ್ಮ ಪತಂಜಲಿ ಸೂತ್ರದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಈ ಧ್ಯಾನವನ್ನ ಎಷ್ಟು ಅವಧಿಯ ತನಕ ಮಾಡಬೇಕು? ಈಗಾಗಲೇ ಹೇಳಿದ್ರೆ 4 ನಿಮಿಷದಿಂದ 1 ಗಂಟೆ ತನಕ ಕೂಡ ಮಾಡಬಹುದು ಅಂತ. ಒತ್ತಡದ ಜೀವನ, ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತವೆ, ಇಂಥವ್ರು ಹೇಳುವಂತಹದ್ದು ಸಮಯ ಇಲ್ಲ ಅಂತ ಹೇಳಿ, ಕನಿಷ್ಠ ಎಷ್ಟು ಅವಧಿಯವರೆಗೆ ಈ ಧ್ಯಾನವನ್ನು ಮಾಡಬೇಕು? ಮನಸ್ಸಿಗೆ ಒಂದು ಸಲ ಧ್ಯಾನ ಮಾಡೋದನ್ನ ಅವರು 1 ತಾಸಿನವರೆಗೆ ಧ್ಯಾನ ಮಾಡೋದನ್ನ ರೂಢಿ ಮಾಡ್ಕೊಂಡ್ ಬಿಟ್ರೆ, ಪ್ರತಿ ಕ್ಷಣದ ಪ್ರತಿ ನಿಮಿಷದ ಧ್ಯಾನವೂ ಸಹ ಅವರಿಗೆ ಉಪಯುಕ್ತವಾಗಿ ಪರಿಣಾಮವನ್ನ ಕೊಡ್ತಾ ಹೋಗ್ತದೆ. ಅದು ಉಪಯುಕ್ತದ ಕಡೆಗೆ ಅವರ ಮನಸ್ಸನ್ನ ತಗೊಂಡು ಹೋಗ್ತಾ ಇರ್ತದೆ. ಹೀಗಾಗಿ ಪ್ರಾರಂಭಿಕ ಹಂತದಲ್ಲಿ ಅವರು ಮನಸ್ಸನ್ನ 1 ತಾಸಿನವರೆಗೆ ಧ್ಯಾನವನ್ನ ಮಾಡಲಿಕ್ಕೆ ಅವರು ಟ್ರೈನಿಂಗ್ ಕೊಟ್ಟುಕೊಂಡ್ರೆ, ಅದಕ್ಕೆ ಮನಸ್ಸಿಗೆ ಸಾಕಷ್ಟು ಆ ರೀತಿಯಾದಂತಹ ವಿಚಾರಗಳನ್ನ ಹೊರತಾಗಿ ಧ್ಯಾನದ ವಿಚಾರಗಳ ಕಡೆಗೆ ಮನಸ್ಸನ್ನ ತಗೊಂಡೋಗ್ಲಿಕ್ಕೆ ಅವರು ಪ್ರಯತ್ನಶೀಲರಾದ್ರೆ, ಗ್ಯಾರಂಟಿ ಮುಂದಿನ 24 ತಾಸುಗಳಲ್ಲಿ ಕೇವಲ 1 ನಿಮಿಷ ಧ್ಯಾನವೂ, ಕೇವಲ 2 ನಿಮಿಷ ಧ್ಯಾನವೂ, ಕೇವಲ 5 ನಿಮಿಷ ಧ್ಯಾನವೂ ಸಹ ಉಪಯುಕ್ತಕರವಾಗಿ ಅವರು ಪರಿಣಾಮ ಆಗ್ತದೆ. ಆಮೇಲೆ ಈಗ ಎಲ್ಲ ವಯೋಮಾನದವರು ಕೂಡ ಧ್ಯಾನವನ್ನ ಮಾಡಬಹುದು ಅಂತ ಹೇಳಿದ್ರಿ, ಚಿಕ್ಕ ಮಕ್ಕಳಲ್ಲಿ ಇದು ಕೂಡ ಸಾಧ್ಯ ಆಗ್ತದೆ? ಚಿಕ್ಕ ಮಕ್ಕಳಲ್ಲಿ ಪ್ರಾರಂಭದ ಹಂತದಲ್ಲಿ ಅವರಿಗೆ ಧ್ಯಾನದ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾ ಅವರ ಮನಸ್ಸನ್ನ, ಅವರ ಗಮನವನ್ನ ಆ ಕಡೆ ಸೆಳಿಲಿಕ್ಕೆ ಮಾತ್ರ ನಮಗೆ ಸಾಧ್ಯ ಇದೆ ಹೊರತು ಅವರನ್ನ ಪೂರ್ತಿಯಾಗಿ ಧ್ಯಾನಕ್ಕೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವರಿಗೆ ಟ್ರೈನಿಂಗ್ ಆಸ್ ಅ ಪಾರ್ಟ್ ಆಫ್ ಟ್ರೈನಿಂಗ್ ಅಂತ ಹೇಳ್ತೀವಲ್ಲ, ಅವರಿಗೆ 1 ನಿಮಿಷ 2 ನಿಮಿಷ 3 ನಿಮಿಷಗಳ ಧ್ಯಾನವನ್ನ ನಾವು ಆಸ್ ಅ ಟ್ರೈನಿಂಗ್ ಅಂತ ಕೊಡಬಹುದು. ಬಟ್ ಒಂದು ಸಲ ಅವರು ಮೈಂಡ್ ಮೆಚೂರ್ ಆಯ್ತು ಅಂತ ಆದ್ರೆ ಆಟೋಮೆಟಿಕ್ಲಿ ಅವರಿಗೆ ಧ್ಯಾನದ ಕಡೆಗೆ ಅವರ ಮನಸ್ಸನ್ನ ಸೆಳೆಯಲಿಕ್ಕೆ 100% ಸಾಧ್ಯ ಇದೆ. ಧ್ಯಾನದ ಉಪಯೋಗದ ಬಗ್ಗೆ ಹೇಳಿ, ಧ್ಯಾನ ಮಾಡುವುದರಿಂದ ಏನನ್ನ ಸಾಧಿಸಬಹುದು? ಈಗ ಧ್ಯಾನಕ್ಕೆ ಮೊಟ್ಟ ಮೊದಲನೆಯ ಶಕ್ತಿ ಏನಂತಂದ್ರೆ, ಅವನ ಮನಸ್ಸಿನಿಂದ ಏನ್ ಧ್ಯಾನ ಮಾಡ್ತದೆ ಅವನ ಮನಸ್ಸು 2 ಮುಖವಾಗಿ ಅದು ತನ್ನ ಕೆಲಸವನ್ನ ಪ್ರಾರಂಭ ಮಾಡ್ತದೆ. 1 ಮುಖ ಅವನ ಆತ್ಮದ ಕಡೆಗೆ, 1 ಮುಖ ಅವನ ಬಾಹ್ಯದ ಕಡೆಗೆ ಅದು ಚಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವಾಗ ಧ್ಯಾನದ ಮುಖಾಂತರ ಅವನ ಆತ್ಮದ ಮುಖದ ಕಡೆಗೆ ಅವನ ಮನಸ್ಸು ಹರಿತಿದ್ಯೋ, ಆ ಅಂತ ಹರಿದಿರುವ ಮನಸ್ಸು ಅವನ ಆತ್ಮಶಕ್ತಿಯನ್ನ ಪಡೆದುಕೊಂಡು ತನ್ನ ಎಲ್ಲಾ ಕೆಲಸಗಳಲ್ಲಿ ಅವನ ಆತ್ಮಸ್ಥೈರ್ಯವನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತದೆ. ಅವನ ಎಲ್ಲಾ ಕೆಲಸಗಳು ಸಹ ಆತ್ಮದ ಶಕ್ತಿಯಿಂದ ಕಂಟ್ರೋಲ್ ಮಾಡೋದ್ರಿಂದ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೋಗ ಕರ್ಮಸು ಕೌಶಲಮ್ಮ ಹೇಳುವಂತಹ ಒಂದು ವ್ಯಾಖ್ಯೆಯನ್ನೇ ನಮ್ಮ ಋಷಿ ಮುನಿಗಳು ಹೇಳಿದರೆ ಅದರ ಮೂಲ ಅರ್ಥ ಏನಂತಂದ್ರೆ, ಯಾರು ತನ್ನ ಆತ್ಮಶಕ್ತಿಯಿಂದ ಯಾವ ಕೆಲಸವನ್ನು ಮಾಡ್ತದೆ ಅದು ಸಂಪೂರ್ಣವಾಗಿ ಸಿದ್ಧಿ ಆಗ್ತದೆ ಅಂತ ಅರ್ಥ. ಸೊ ಹೀಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಧ್ಯಾನ ಕೇವಲವಾಗಿ ಒಂದು ಪೌರಾಣಿಕವಾದಂತಹ ಅಥವಾ ಒಂದು ಆಧ್ಯಾತ್ಮಿಕವಾದಂತಹ, ಕೇವಲ ಒಂದು ಮನುಷ್ಯನ ಮಾನಸಿಕವಾದಂತಹ ಉನ್ನತಿಗೆ ಮಾತ್ರ ಮಾಡೋದಲ್ಲ, ಅವನ ಭೌತಿಕ ಉನ್ನತಿಗೂ ಸಹ ಧ್ಯಾನವನ್ನ ಮಾಡಿಕೊಂಡು ಆ ಧ್ಯಾನದಲ್ಲಿ ಬಂದಿರುವಂತಹ ವಿಷಯವನ್ನ ಸಂಪೂರ್ಣವಾಗಿ ಅವನು ಭೌತಿಕವಾದಂತಹ ಉನ್ನತಿಗೆ ಅವನು ತೊಡಸ್ಕೊಂಡಿದ್ದೆ ಆದ್ರೆ ಅವನ ಒಂದು ಪ್ರಯತ್ನ ಸಂಪೂರ್ಣವಾಗಿ ಸಫಲ ಆಗ್ತದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಒಬ್ರು ಮಾತ್ರ ಧ್ಯಾನ ಮಾಡಿದ್ರೆ ಸಾಕು, ಉಳಿದ ಪರಿಸರ ಹೇಗಿರಬೇಕು, ಉಳಿದವರು ಹೇಗೆ ಅದನ್ನ ತೊಡಗಿಸಿಕೊಳ್ಬಹುದು? ಒಂದು ವ್ಯಕ್ತಿ ಹೇಗೆ ಧ್ಯಾನವನ್ನ ಮಾಡಬೇಕು ಅಂತಂದ್ರೆ ಅವನ ಒಂದು ಧ್ಯಾನ, ಅವನ ಒಂದು ಪ್ರಯತ್ನ, ಧ್ಯಾನದಿಂದ ಆದಂತಹ ಬದಲಾವಣೆ, ಅವನ ಕುಟುಂಬದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಸಹ ಧ್ಯಾನದ ಕಡೆಗೆ ಆಕರ್ಷಿತ ಆಗೋ ಹಾಗೆ ಅವನು ಧ್ಯಾನ ಮಾಡಬೇಕು ಅಂತದ್ದು ನನ್ನ ವಿಚಾರ. ಅದೇ ರೀತಿಯಾಗಿ ಅವನ ಒಂದು ಧ್ಯಾನದ ಪರಿಣಾಮದಿಂದ ಅವನ ಹಾವಭಾವದಲ್ಲಿ ಏನು ಬದಲಾವಣೆ ಬರ್ತದೆ, ಅಥವಾ ನೀವು ಹೇಳ್ತೀರಿ ಟೋಟಲ್ ಕ್ಯಾರೆಕ್ಟರ್ ಅಲ್ಲಿ ಏನು ಬದಲಾವಣೆ ಬರ್ತದೆ, ಅದರಿಂದ ಸಂಪೂರ್ಣವಾಗಿ ಪ್ರತಿಯೊಂದು ವ್ಯಕ್ತಿಯು ಆಕರ್ಷಿತನಾದ್ರೆ ಅವನು ನಿಜವಾಗ್ಲೂ ಧ್ಯಾನ ಮಾಡಿದ್ದು ಯಶಸ್ಸಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟೋ ಸರಿ ಹೇಳುವಂತಹದ್ದು, ಶಾಲಾ ಜೀವನಗಳಲ್ಲಿ ಈಗ ಹೈಸ್ಕೂಲು ಅಥವಾ ಕಾಲೇಜು ವಿದ್ಯಾರ್ಥಿ ಜೀವನಗಳಲ್ಲಿ ಮನಸ್ಸು ಸಾಕಷ್ಟು ಚಂಚಲವಾಗಿರ್ತದೆ, ಸಾಕಷ್ಟು ಒತ್ತಡಗಳು ಇರ್ತವೆ ಅಂತ ಹೇಳಿ, ಸಾಮೂಹಿಕವಾಗಿ ಇಂಥ ಒಂದು ಧ್ಯಾನವನ್ನು ಮಾಡುವಂತಹ ಒಂದು ಅಗತ್ಯ ಏನು, ಅದರೊಂದು ಉಪಯೋಗ ಏನು? ಈಗ ಕೇವಲ ನಾವು ಎನ್ಕೊಂಡಿದ್ದೀವಿ ಅಂತಂದ್ರೆ ಒಂದು ವ್ಯಕ್ತಿಯಲ್ಲಿ ಆಗಿರುವಂತಹ ಚಂಚಲತೆ ಅದು ಆ ವ್ಯಕ್ತಿಗೆ ಸೀಮಿತ ಆಗಿದ್ರೆ ಎರಡನೇ ವ್ಯಕ್ತಿ ಮತ್ತು ಮೂರನೇ ವ್ಯಕ್ತಿಯಲ್ಲಿ ಆಗ್ತಾ ಇರುವಂತಹ ಚಂಚಲತೆ ಅದು ಸಾಮೂಹಿಕವಾಗಿ ಒಟ್ಟಾರೆ ಆ ಒಂದು ಪರಿಸರ, ಆ ಒಂದು ಶಾಲಾ ಜೀವನ ಇರಬಹುದು ಅಥವಾ ದೊಡ್ಡ ವ್ಯಕ್ತಿಗಳಲ್ಲಿ ಸಾಮಾಜಿಕ ಜೀವನ ಇರಬಹುದು, ಎಲ್ಲ ರೀತಿಯ ಚಂಚಲತೆ ಹಾಗೂ ಮಾನಸಿಕ ಏರುಪೇರುಗಳನ್ನ ಸೃಷ್ಟಿ ಮಾಡಿ ಅಶಾಂತಿಯನ್ನ, ಒಟ್ಟಾರೆ ಅಶಾಂತಿಯನ್ನ ಸಮಾಜದಲ್ಲಿ ಶಾಲಾ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡೋದಂತೂ ಗ್ಯಾರಂಟಿ. ಹೀಗಾಗಿ ಸಾಮೂಹಿಕ ಧ್ಯಾನ ಪದ್ಧತಿಗಳಿಂದ ಸಾಮೂಹಿಕವಾದಂತಹ ಶಾಂತಿಯನ್ನ ನಾವು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಈಗ ಸಮಾಜದ ಒಂದು ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಧ್ಯಾನದ ಒಂದು ಮಹತ್ವ ಏನು ಅಂತ ಈಗ ಸಮಾಜದ ಒಂದು ನೋಡಿ, ಸಮಾಜ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಒಂದು ವ್ಯಕ್ತಿಯಿಂದ ಪ್ರಾರಂಭ ಆಗುತ್ತೆ. ಸೊ ಒಂದು ವ್ಯಕ್ತಿ ತನ್ನ ಕುಟುಂಬಕ್ಕೆ ಅದನ್ನ ಹಬ್ಬಿಸಿದ ಅಂತಾದ್ರೆ ಧ್ಯಾನ ಒಂದು ಧ್ಯಾನದಿಂದ ಆದಂತಹ ಶಾಂತಿಯ ಒಂದು ವಾತಾವರಣ ತನ್ನ ಕುಟುಂಬದಲ್ಲಿ ಅವನು ವಿಸ್ತಾರ ಮಾಡಿದ ಅಂತಾದ್ರೆ ಆ ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಅದೇ ರೀತಿಯಾಗಿ ವಿಸ್ತಾರ ಆಯ್ತು ಅಂತಂದ್ರೆ, ಅಥವಾ ಆ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಯಿಂದ ವಿಸ್ತಾರ ಆಯ್ತು ಅಂತಾದ್ರೆ ಆಟೋಮೆಟಿಕಲಿ ಎರಡು ಜನರಲ್ಲಿ, ಎರಡು ಕುಟುಂಬಗಳಲ್ಲಿ, ಹೀಗೆ ಅನೇಕ ಜನರಲ್ಲಿ, ಅನೇಕ ಕುಟುಂಬಗಳಲ್ಲಿ, ಹೀಗೆ ಈ ರೀತಿಯಾದಂತಹ ಕುಟುಂಬ ಮತ್ತು ವ್ಯಕ್ತಿಗಳಿಂದ ಆದಂತಹ ಸಮಾಜದಲ್ಲಿ ಶಾಂತಿಯನ್ನು ಗ್ಯಾರಂಟಿಯಾಗಿ ನಾವು ತರಬಹುದು. ಬಹಳ ಸಂತೋಷ ಡಾಕ್ಟರ್ ಆರ್ ಎಸ್ ಹೆಗಡೆಯವರೇ. ನಮ್ಮ ದೈನಂದಿನ ಬದುಕಿನಲ್ಲಿ ಧ್ಯಾನದ ಒಂದು ಮಹತ್ವ ಏನು ಎನ್ನುವ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಸ್ವಸ್ಥ ಜೀವನಕ್ಕಾಗಿ ಧ್ಯಾನ ಈ ಕುರಿತು ಸಿರ್ಸಿ ಬಾಳೆಗದ್ದೆಯ ಡಾಕ್ಟರ್ ರಾಮಚಂದ್ರ ಶ್ರೀಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಬೀಜಗಳನ್ನು ಗಟ್ಟಿಗೊಳಿಸುವುದು ಅಂದರೆ ಬೀಜಗಳನ್ನು ಮೊದಲು ನೀರಿನಲ್ಲಿ ಅಥವಾ ಸೂಕ್ತ ದ್ರಾವಣದಲ್ಲಿ ನೆನೆಸಿ ನಂತರ ಅವುಗಳನ್ನು ಮತ್ತೆ ಒಣಗಿಸುವಂತಹ ಪ್ರಕ್ರಿಯೆ. ಇದು ಬೀಜಗಳ ಚಯಾಪಚಯ ಕ್ರಿಯೆಯನ್ನು ಸಕ್ರಿಯಗೊಳಿಸಿ ಅವುಗಳಿಗೆ ಒತ್ತಡವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುತ್ತೆ. ಇದರಿಂದ ಬೀಜಗಳು ವೇಗವಾಗಿ ಮತ್ತು ಹೆಚ್ಚು ಏಕರೂಪವಾಗಿ ಮೊಳಕೆಯೊಡೆಯುತ್ತೆ. ಬರ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಇದು ತುಂಬಾ ಉಪಯುಕ್ತ. ಬೀಜಗಳನ್ನು ಗಟ್ಟಿಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಮೊದಲು ಬೀಜಗಳನ್ನು ನೆನೆಸಬೇಕು. ಈ ಬೀಜಗಳನ್ನು ಶೇಕಡ 1 ಉಪ್ಪಿನ ದ್ರಾವಣ ಅಥವಾ ಜಿಬ್ಬರ್ಲಿಕ್ ಆಮ್ಲದಂತಹ ದ್ರಾವಣದಲ್ಲಿ ನಿರ್ದಿಷ್ಟ ಸಮಯದವರೆಗೆ ನೆನೆಸಿ ಕೆಲವು ಬಾರಿ ಇದನ್ನು ಪುನರಾವರ್ತಿಸಬೇಕು. ನಂತರ ಒಣಗಿಸಬೇಕು. ಈ ನೆನೆಸಿದ ಬೀಜಗಳನ್ನು ತಮ್ಮ ಮೂಲ ತೇವಾಂಶಕ್ಕೆ ಬರುವ ತನಕ ನೆರಳಿನಲ್ಲಿ ಒಣಗಿಸಬೇಕು. ಇದು ಬೀಜಗಳಲ್ಲಿ ತೇವಾಂಶದ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಈ ರೀತಿ ಗಟ್ಟಿಗೊಳಿಸಿದ ಬೀಜಗಳು ಸಾಮಾನ್ಯವಾಗಿ ವೇಗವಾಗಿ ಮತ್ತು ಏಕರೂಪವಾಗಿ ಮೊಳಕೆಯೊಡೆಯುತ್ತವೆ. ಇದು ಬೇರುಗಳು ಮತ್ತು ಸಸಿಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ. ಇದರಿಂದಾಗಿ ಅಂತಿಮವಾಗಿ ಇಳುವರಿ ಕೂಡ ಹೆಚ್ಚಾಗುತ್ತೆ. ಇದು ಬರ ಮತ್ತು ಅಧಿಕ ಲವಣಾಂಶದಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಸಹ ಬೀಜಗಳನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತೆ. ಈ ಬೀಜಗಳನ್ನು ಒಮ್ಮೆ ಗಟ್ಟಿಗೊಳಿಸಿದ ನಂತರ ಹೆಚ್ಚು ದಿನ ಅದನ್ನು ಸಂಗ್ರಹಿಸಬಾರದು, ಏಕೆಂದರೆ ಅವುಗಳ ಚಯಾಪಚಯ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿರುತ್ತೆ. ಈ ವಿಧಾನ ಎಲ್ಲಾ ರೀತಿಯ ತರಕಾರಿ ಬೀಜಗಳಿಗೆ ಹೊಂದಿಕೊಳ್ಳುತ್ತೆ. ಟ್ರೈಕೋಡರ್ಮಾ ಕ್ಯಾಪ್ಸೂಲ್ಸ್ ಎಂದರೆ ಜೆಲಾಟಿನ್ ಕ್ಯಾಪ್ಸುಲ್ಸ್ಗಳಲ್ಲಿ ಟ್ರೈಕೋಡರ್ಮಾ ಎಂಬ ಉಪಕಾರಿ ಶಿಲೀಂಧ್ರವನ್ನ ಅಧಿಕ ಸಾಂದ್ರತೆಯಲ್ಲಿ ತುಂಬಿಸಿ ಸಂರಕ್ಷಿಸಲಾದ ಉತ್ಪನ್ನ. ಇದು ರೈತರಿಗೆ ಕೃಷಿಯಲ್ಲಿ ಸುಲಭವಾಗಿ ಬಳಸಲು ಸಹಾಯ ಮಾಡುತ್ತೆ. ಈ ಕ್ಯಾಪ್ಸುಲ್ಸ್ಗಳಲ್ಲಿ ಬ್ಯಾಕ್ಟೀರಿಯಾಗಳು ಅಥವಾ ಶಿಲೀಂಧ್ರಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸುವಂತಹ ವಿಧಾನಕ್ಕೆ ಎನ್ಕ್ಯಾಪ್ಸುಲೇಷನ್ ಎಂದು ಕರೆಯಲಾಗುತ್ತೆ. ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ಸ್ಗಳನ್ನು ಜೆಲಾಟಿನ್ನಂತಹ ಜೈವಿಕವಾಗಿ ವಿಘಟಿಸುವ ವಸ್ತುಗಳಿಂದ ತಯಾರಿಸಲಾಗುತ್ತೆ. ಇದು ಸೂಕ್ಷ್ಮಜೀವಿಗಳು ದೀರ್ಘಕಾಲದವರೆಗೆ ಸಕ್ರಿಯವಾಗಿರಲು ಸಹಾಯ ಮಾಡುತ್ತೆ. ಟ್ರೈಕೋಡರ್ಮಾವು ಜೈವಿಕ ನಿಯಂತ್ರಣ ಕಾರಕವಾಗಿದ್ದು ಮಣ್ಣಿನ ಮೂಲಕ ಹರಡುವ ರೋಗಗಳಿಂದ ಬೆಳೆಗಳನ್ನು ರಕ್ಷಿಸುತ್ತೆ. ಇದು ಸಸ್ಯದ ರೋಗ ಕಾರಕಗಳಾದ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ದ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ ರೂಪದಲ್ಲಿರೋದ್ರಿಂದ ಅದನ್ನ ಸಾಗಿಸೋದಕ್ಕೆ, ಸಂಗ್ರಹಿಸೋದಕ್ಕೆ ಮತ್ತು ಬಳಸೋದಕ್ಕೆ ತುಂಬಾ ಸುಲಭ. ಇದು ದೀರ್ಘಕಾಲ ಬಾಳಿಕೆ ಕೂಡ ಬರುತ್ತೆ. ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ಗಳು ಸಾಂಪ್ರದಾಯಿಕ ಟ್ರೈಕೋಡರ್ಮಾ ಪುಡಿ ಅಥವಾ ದ್ರವ ರೂಪಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ಗಳು ಬೇರುಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ, ರೋಗಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ, ಇಳುವರಿಯನ್ನು ಹೆಚ್ಚಿಸಲು ಕೂಡ ಸಹಾಯವನ್ನು ಮಾಡುತ್ತೆ. ಸಾಮಾನ್ಯವಾಗಿ ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ಗಳನ್ನು ನೈಸರ್ಗಿಕ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಲಾಗುತ್ತೆ. ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ಸ್ಗಳನ್ನು ಕರಿಮೆಣಸಿನ ಕೊಳೆತ ರೋಗ, ಏಲಕ್ಕಿಯಲ್ಲಿ ರೋಗವನ್ನು ನಿವಾರಿಸುವುದಕ್ಕೆ, ತೆಂಗಿನಕಾಯಿಯ ಕಾಂಡ ರಕ್ತಸ್ರಾವ, ಶುಂಠಿ ಮತ್ತು ಅರಿಶಿನದ ಬೇರು ಕೊಳೆತ ರೋಗ ಮತ್ತು ತರಕಾರಿಗಳ ಬೇರು ಕೊಳೆತ ರೋಗಗಳನ್ನು ನಿರ್ವಹಿಸುವುದಕ್ಕೆ ಬಳಸಲಾಗುತ್ತೆ. ಈ ಟ್ರೈಕೋಡರ್ಮಾ ಹೊಂದಿರುವ ಕ್ಯಾಪ್ಸುಲ್ಸ್ ಅನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಿ ಈ ದ್ರಾವಣವನ್ನ 100 ರಿಂದ 200 ಲೀಟರ್ ಸಾಮಾನ್ಯ ನೀರನ್ನ ಸೇರಿಸುವುದರ ಮೂಲಕ ಇದನ್ನು ದುರ್ಬಲಗೊಳಿಸಬಹುದು. ಈ ತಯಾರಾದ ದ್ರಾವಣವನ್ನ 2 ಗಂಟೆಗಳ ಒಳಗೆ ಸಸ್ಯಗಳ ಬುಡದಲ್ಲಿ ಅಗತ್ಯವಿರುವ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ನೆನೆಸಲು ಬಳಸಬಹುದು. ಉದಾಹರಣೆಗೆ ಸಂಪೂರ್ಣವಾಗಿ ಬೆಳೆದ ಮೆಣಸಿನ ಗಿಡಕ್ಕೆ 5 ರಿಂದ 8 ಲೀಟರ್ ದ್ರಾವಣದ ಪ್ರಮಾಣ ಬೇಕಾಗುತ್ತೆ. ಈ ಟ್ರೈಕೋಡರ್ಮಾದ ಸರಿಯಾದ ಸಂತಾನೋತ್ಪತ್ತಿಗಾಗಿ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ಪದಾರ್ಥ ಇರುವಂತೆ ನೋಡಿಕೊಳ್ಬೇಕು. ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ಸ್ಗಳನ್ನ ಬಳಸೋದಕ್ಕಿಂತ ಮುಂಚೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರೋ ಹಾಗೆ ನೋಡಿಕೊಳ್ಬೇಕು. ಇದನ್ನ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಮರದ ಬೂದಿ ಮತ್ತು ಸುಣ್ಣದೊಂದಿಗೆ ಸೇರಿಸಬಾರದು. ಬಯೋ ಕ್ಯಾಪ್ಸುಲ್ಸ್ ಬಳಸಿದ 10 ರಿಂದ 14 ದಿನಗಳ ನಂತರ ರಾಸಾಯನಿಕ ಗೊಬ್ಬರಗಳು ಅಥವಾ ಕೀಟನಾಶಕಗಳನ್ನ ಬಳಸಬಹುದು. ಈ ಟ್ರೈಕೋಡರ್ಮಾ ಕ್ಯಾಪ್ಸುಲ್ಸ್ಗಳ ಅವಧಿ ಮುಕ್ತಾಯದ ದಿನಾಂಕದ ಮೊದಲು ಇದನ್ನ ಬಳಸಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಹಾ ಮಾಟಿ ಭೀ ತಂದುರುಸ್ತ್ ಥೀ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ

ನಮ್ಮ ಶ್ರೇಷ್ಠವಾದ ವಕ್ರ ತನಕ ಸಿದ್ಧಿಯಿಂದ ಬೇಲಿ ಕೊಟ್ರ ನಡುವೆಲ್ಲ ನಮ್ಮ ಭಾರತಕ ಇನ್ನ ಶ್ರೀಮಂತರು ನಾವೆಂದು ಭೂಮಿ ಕೆಲಸ ಕೈ ಬಿಟ್ಟು ಆರಾಮ ಕೋರೋದು ಬೇಡಬೇಕ ಆರಾಮ್ ಆರಾಮ್ ಎಂದು ನೇರು ಪ್ರಧಾನಿ ಸಾರಿ ನಮ್ಮ ದೇಶ ಕೃಷಿಗೆ ಮನ್ನಣೆ ಕೊಟ್ಟು ಚಿನ್ನದ ನಾರನ್ನು ಕಟ್ಟಬೇಕ ಕಲ್ಲಿಗೆ ದಾನ ಮಾಡಿದರೇನು ಐಶನ ಐಶನ